ನಿಮ್ಮ ಕಣ್ಣೆದುರೆ ಅಪಘಾತವೊಂದು ಸಂಭವಿಸಿತು ಎಂದಾದರೆ ಸಹಾಯ ಹಸ್ತ ನೀಡಲು ಹಿಂದೆ ಸರಿಯದಿರಿ, ದೂರ ಉಳಿಯದಿರಿ. ಒಂದು ಜೀವಕ್ಕೆ ನೆರವು ನೀಡುವ ಅಥವಾ ಜೀವ ಉಳಿಸುವ ಅಪೂರ್ವ ಅವಕಾಶ ನಮ್ಮ ನಿಮ್ಮದಾಗಲಿ. ಸಮಯವಾಗಿದೆ 6:51. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ. ಆಕಾಶವಾಣಿ ವಿಜಯಪುರ ಕೇಂದ್ರ. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಧೂಪ್ ಮೇ ಅಧಿಕ ಪರಿಶ್ರಮ ಕರ್ನೆ ಸೇ ಜಾನ್ ಲೇವಾ ಲೂ ಲಗ್ನೆ ಕಾ ಖತರಾ ಹೈ. ಇಸ್ಕೆ ಲಕ್ಷಣ ಪಹಚಾನಿಯೇ: ತೇಜ್ ಬುಖಾರ್, ಉಲ್ಟಿ ಉಬ್ಕಾಯಿ, ಕಮ್ಜೋರಿ, ಎಂಠನ್, ಚಕ್ಕರ್, ಮಾನಸಿಕ ತೌರ್ ಪರ್ ಅಸ್ತ ವ್ಯಸ್ತ ಹೋನಾ, ಸಾಂಸ್ ಲೇನೆ ಮೇ ಕಠಿನಾಯಿ ಯಾ ಬೇಚೈನಿ, ತೇಜ್ ಧಡಕನ್, ಸೀನೆ ಮೇ ದರ್ದ, ಬೇಹೋಶಿ. ಅಗರ್ ಆಪ್ ಕಿಸಿ ಕೋ ಭಿ ಇನ್ ಹಾಲಾತ್ ಮೇ ಪಾಯೆ, ಉನ್ಹೇ ಪ್ರಾಥಮಿಕ ಉಪಚಾರ ದೀಜಿಯೇ. ತುರಂತ 108 ಪೇ ಫೋನ್ ಕರ್ ಆಂಬುಲೆನ್ಸ್ ಬುಲಾಯೆ. ತಬ್ ತಕ್ ಉನ್ಹೇ ಛಾವ್ ಮೇ ಲೇ ಜಾಯೆ, ಪಾಂವ್ ಊಪರ್ ಕರ್ಕೆ ಲೇಟಾಯೆ, ಗೀಲೆ ಕಪಡೇ ಸೇ ಶರೀರ್ ಕೋ ಠಂಡಾ ಕರೆ, ಹವಾ ದೇ. ಅಗರ್ ವೋ ಪೂರೇ ಹೋಶ್ ಮೇ ಹೋ ತೋ ORS, ನಿಂಬೂ ಪಾನಿ, ಛಾಚ್ ಜೈಸೇ ಪ್ರಾಕೃತಿಕ ತರಲ್ ಪಿಲಾಯೆ. ಗ್ಯಾಸ್ ವಾಲಿ ಸಾಫ್ಟ್ ಡ್ರಿಂಕ್ಸ್ ಪಿಲಾನಾ ಟಾಲೆ. ಆಪ್ಕಿ ಸತರ್ಕತಾ ಸೇ ಜಾನ್ ಬಚ್ ಸಕ್ತಿ ಹೈ. ಸುದೀರ್ಘ ಲೈನ್ ನಲ್ಲಿ ಎಷ್ಟು ಸಮಯ ಕಳೆಯುತ್ತೀರಿ? ಡಿಜಿಟಲ್ ಪೇಮೆಂಟ್ ನಿಮ್ದಾಗಿಸಿ ತಕ್ಷಣ ಪರಿಹಾರ ಪಡೆಯಿರಿ. ಹಳೆಯ ವಿಧಾನ ಎಷ್ಟು ದಿನ ಅನುಸರಿಸ್ತೀರಾ? ಡಿಜಿಟಲ್ ಪೇಮೆಂಟ್ ತುಂಬಾ ಸುಲಭ. ಇದನ್ ನೋಡಿ, ಚಿಟಿಕೆಯಲ್ಲಿ ಪೇಮೆಂಟ್ ಮಾಡಿ. ಪರ್ಸ್ ಹುಡುಕ್ತಿದ್ದೀರಾ? ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿ, ಎಲ್ಲಿಯೂ, ಯಾವಾಗ್ಲೂ ಮತ್ತು ಸುರಕ್ಷಿತ ಕೂಡ. ನಾನು ಇವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು RBI ಹೇಳುತ್ತೆ, ಈ ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಸಿಪಿ ಗ್ರಾಮ್ಸ್, ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೆವೆನ್ಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಇದು ಪ್ರತಿ ಭಾರತೀಯ ಪ್ರಜೆಯ ಯಾವುದೇ ದೂರಿಗೆ ತ್ವರಿತ ಕಾರ್ಯಾಚರಣೆಯ ಪೋರ್ಟಲ್. ಸಿಪಿ ಗ್ರಾಮ್ಸ್ ಒಂದು ಅತ್ಯಂತ ವಿಶ್ವಾಸಾರ್ಹ ವ್ಯವಸ್ಥೆಯಾಗಿದ್ದು ಪ್ರತಿ ನಾಗರಿಕರನ್ನ ಸಶಕ್ತಗೊಳಿಸುತ್ತದೆ ಮತ್ತು ಇದನ್ನು ಕಾರ್ಯಗತಗೊಳಿಸುವ ಎಲ್ಲಾ ಹಂತಗಳ ಅಧಿಕಾರಿಗಳ ಬದ್ಧತೆ ದೃಢವಾಗಿ ಹೇಳುತ್ತದೆ. ಸಿಪಿ ಗ್ರಾಮ್ಸ್ ಸಂವೇದನಾಶೀಲ, ಪರಿಣಾಮಕಾರಿ ಹಾಗೂ ವಿಶ್ವಾಸಾರ್ಹ.

ಮಾವಿನ ಹಣ್ಣಿನ ಸಂಸ್ಕರಣೆ ಮತ್ತು ಅದರ ಮೌಲ್ಯವರ್ಧಿತ ಪದಾರ್ಥಗಳು. ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ದೀಪಾ ತೇರ್ದಾಳ್ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ತಿಕ್ಕೋಟಾದ ಗೌರವ ಮಾದರ ಹಾಗೂ ಸಂಗಡಿಯರಿಂದ ಚೌಡ್ಕಿ ಪದಗಳು. ಪತ್ರಿ ಹಸ್ತದಲ್ಲೇ ಪತಿ ಸೇವೆ ಮಾಡುವ ತಾಲೆ ಹೂವ ಪತ್ರಿ ಹಸ್ತದಲ್ಲ ಋಷಿ ಸೇವೆ ಮಾಡುವ ತಾಲೆ ಗಟ್ಟಿ ವಚನ ಹೇಳಾರಲ್ಲ ಗಟ್ಟಿ ವಚನ ಹೇಳಾರಲ್ಲ ಪಾದ ಸೇವೆ ಮಾಡುವ ತಾಲೆ ಬಾದೇವಿ ಬಾ ನನ್ನ ಬೆನ್ನ ಮೇಲೆ ಬಾದೇವಿ ಬಾ ನನ್ನ ಬೆನ್ನ ಮೇಲೆ ಗುಡ್ಡದೆಲ್ಲ ಮಾಮಾಯಿ ಕಾರ್ತಿ ಜಗದಂಬ ಬಾಳಲಾಗಾಡಿದೆ.